ಪ್ರಮುಖವಾದಂಥ ಬಂಡವಾಳ ನಮ್ಮದಾಗಿದ್ದು, ನಮ್ಮ ದೇಶದಲ್ಲಿ ದಿನ ದಿನಕ್ಕೂ ಕೃಷಿ ಭೂಮಿ ಬೇರೆ ಕ್ಷೇತ್ರಗಳಿಗೆ ಹೋಗ್ತಾ ಇರುವಂತಹ ಒಂದು ಆತಂಕಕಾರಿ ಬೆಳವಣಿಗೆ ನಮ್ಮ ಕಣ್ಮುಂದಿದೆ. ಹೆಚ್ಚಾಗುತ್ತಿರುವಂತಹ ಜನಸಂಖ್ಯೆಗೆ ಬೇಕಾಗಿರುವಂತಹ ಆಹಾರವನ್ನ ಉತ್ಪನ್ನ ಮಾಡಿಕೊಡುವ ದೊಡ್ಡ ಸವಾಲು ಈ ಕೃಷಿ ಜಮೀನುಗಳಿಗಿದೆ, ಕೃಷಿಕರಾದಂತಹ ನಮ್ಮ ನಿಮ್ಮೆಲ್ಲರಿಗೂ ಇದೆ. ಈ ಸವಾಲನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಲು ನಮಗಿರುವಂತಹ ಮೂಲ ಬಂಡವಾಳ ನಮ್ಮ ಭೂಮಿ. ಈ ಭೂಮಿಯನ್ನ ಸಂರಕ್ಷಣೆ ಮಾಡಿಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಭೂಮಿಯ ಫಲವತ್ತತೆಯನ್ನ ನಿರ್ವಹಣೆ ಮಾಡಿಕೊಂಡು ನಮಗೆ ಬೇಕಾದ ಬೆಳೆಯನ್ನ ಬೆಳೆದು ನಾವು ನಿರೀಕ್ಷಿಸಿದ ಇಳುವರಿಯನ್ನು ಗಳಿಸುವುದು ಅತ್ಯಂತ ಸೂಕ್ಷ್ಮ ವಿಚಾರ. ಭೂಮಿಯ ಫಲವತ್ತತೆಯನ್ನ ಕಾಪಾಡಿಕೊಳ್ಳುವುದು ಅತ್ಯಂತ ಸವಾಲಿನ ಕೆಲಸವೂ ಕೂಡ. ಪ್ರಸ್ತುತ ಸನ್ನಿವೇಶದಲ್ಲಿ ಭೂಮಿ ಅನೇಕ ವೈಪರೀತ್ಯಗಳನ್ನು ಅನುಭವಿಸ್ತಾ ಇದೆ. ವಾಯುಗುಣ ವೈಪರೀತ್ಯ ಅಥವಾ ವಾಯುಗುಣ ಬದಲಾವಣೆ, ಈ ರೀತಿ ನಾವು ಮಾಧ್ಯಮಗಳಲ್ಲಿ ಕೇಳ್ತಾನೆ ಇದ್ದೇವೆ. ಉಷ್ಣತೆ ಜಾಸ್ತಿ ಆಗೋದಿರಬಹುದು, ಮಳೆ ಹೆಚ್ಚು ಬರುವಂತದಿರಬಹುದು, ಮಳೆ ಕಡಿಮೆ ಬರುವಂತದಿರಬಹುದು, ಹೀಗೆ ಈ ವೈಪರೀತ್ಯಗಳು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ಕಾಡ್ತವೆ, ಬೆಳೆಗಳನ್ನ ಕಾಡ್ತವೆ. ನಾವು ಕಂಡರಿಯದ ಕೇಳರಿಯದ ಕೀಟ ರೋಗ ಬಾಧೆಗಳು ಈ ಸಂದರ್ಭದಲ್ಲಿ ಜಾಸ್ತಿ ಆಗ್ತಿರೋದನ್ನ ನಾವು ಕಂಡಿದ್ದೇವೆ. ಇದರಿಂದ ನಮ್ಮ ಕೃಷಿಕರು ಬಳಸುವ ಒಳಸುರಿಗಳ ಖರ್ಚು ಸಹ ಜಾಸ್ತಿ ಆಗ್ತದೆ. ಈ ರೀತಿಯ ಸವಾಲುಗಳು ಸರಣಿಯಾಗಿ ಹೆಚ್ಚೆಚ್ಚಾಗ್ತಿರುವಂತಹ ಈ ಸಂದರ್ಭದಲ್ಲಿ ನಾವು ಮಣ್ಣಿನ ಸಂರಕ್ಷಣೆಯ ವಿಚಾರವನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡ್ರೆ ಈ ಎಲ್ಲಾ ಖರ್ಚುಗಳಿಗೆ ಒಂದು ಬಗೆಯ ಕಡಿವಾಣವನ್ನು ಹಾಕಲಿಕ್ಕೆ ಸಾಧ್ಯ ಇದೆ. ಏಕೆಂದ್ರೆ ಮೂಲ ಬಂಡವಾಳವಾದ ಮೂಲ ಸೆಲೆಯಾದ ಭೂಮಿ ಫಲವತ್ತಾಗಿದ್ರೆ ಯಾವುದೇ ಬೆಳೆಯನ್ನು ನಾವು ನಿರ್ವಹಣೆ ಮಾಡಿ ಕೀಟ ರೋಗ ಬಾಧೆಗಳನ್ನು ಕಡಿಮೆ ಮಾಡಿ ಬೇಕಾದಂತ ಇಳುವರಿಯನ್ನ ಗಳಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಬಹಳ ಮುಖ್ಯವಾಗಿ ಭೂಮಿಯಲ್ಲಿ ಸಾವಯವ ಇಂಗಾಲ ಅಂತ ಏನು ಅಂಶ ಇದೆ ಅದು ಭೂಮಿಯಲ್ಲಿ ಇರಬೇಕು. ಭೂಮಿಯನ್ನ ಬಿಟ್ಟು ಅದು ಗಾಳಿಯನ್ನ ಸೇರಬಾರದು. ನಮ್ಮ ಬೇಸಾಯ ಪದ್ಧತಿಗಳಿಂದಾಗಿ ಭೂಮಿಯಲ್ಲಿರುವಂತಹ ಇಂಗಾಲ ಗಾಳಿಯನ್ನ ಸೇರ್ತಾ ಇದೆ. ಆಳವಾಗಿ ಉಳುಮೆ ಮಾಡುವಂಥದ್ದು, ಪದೇ ಪದೇ ಉಳುಮೆ ಮಾಡುವಂಥದ್ದು, ಹೆಚ್ಚು ಉಷ್ಣತೆಗೆ ಭೂಮಿಯನ್ನ ತೆರೆದಿಡುವಂಥದ್ದು, ಆ ನಂತರ ನಾವು ನಿರಂತರವಾಗಿ ನೀರನ್ನ ಹರಿಸ್ತಾ ಇರುವಂಥದ್ದು, ಯಾವಾಗಲೂ ರಾಸಾಯನಿಕಗಳ ಅವಲಂಬನೆಯನ್ನ ಹೆಚ್ಚು ಮಾಡಿಕೊಳ್ತಾ ರಾಸಾಯನಿಕ ಗೊಬ್ಬರಗಳಿರ್ಬೋದು, ವಿಷಯುಕ್ತ ಔಷಧಗಳಿರ್ಬೋದು, ಇವುಗಳನ್ನ ಬಳಸ್ತಾ ಭೂಮಿಯಲ್ಲಿರುವಂತಹ ಸೂಕ್ಷ್ಮ ಜೀವಿಗಳನ್ನ ನಾಶ ಮಾಡಿ ಸೂಕ್ಷ್ಮ ಜೀವಿಗಳಿಗೆ ಯಾವುದೇ ರೀತಿಯ ಪಾತ್ರವನ್ನ ನೀಡದೆ ಅವುಗಳನ್ನ ಅಲ್ಲಿ ವಾಸ ಮಾಡಲು ಯೋಗ್ಯವಾದಂತಹ ವಾತಾವರಣವನ್ನ ನಿರ್ಮಿಸಿಕೊಡದೆ ಅವುಗಳನ್ನ ಅಲ್ಲಿಂದ ನಾಶಪಡಿಸಿ ಭೂಮಿ ಒಂದು ರೀತಿ ಬರ್ಡಾಗುವಂತಹ ಎಲ್ಲ ಸನ್ನಿವೇಶವನ್ನ ನಾವು ಈಗ ನಿರ್ಮಿಸಿಕೊಂಡಿದ್ದೇವೆ. ಇದರಿಂದ ಹೊರಬರಲಿಕ್ಕೆ ನಾವು ಪ್ರಯತ್ನವನ್ನು ಪಡಲೇಬೇಕಾಗಿದೆ. ಅದಕ್ಕೆ ಬಹಳ ಮುಖ್ಯವಾಗಿ ಆಗಬೇಕಾಗಿರುವುದು ನೀರಿನ ಸಂರಕ್ಷಣೆ ಮತ್ತು ಮಣ್ಣಿನ ಸವಕಳಿಯ ಸಂರಕ್ಷಣೆ. ಸವಕಳಿ ಆಗದಂತೆ ಮಣ್ಣನ್ನು ತಡ್ಕೋಬೇಕು, ನಾವು ಮಣ್ಣನ್ನು ಕಾಪಾಡಿಕೊಳ್ಬೇಕು, ಹಾಗೇನೆ ಮಳೆಯ ರೂಪದಲ್ಲಿ ಮೇಲಿಂದ ಬರುವಂತಹ ನೀರನ್ನ ನಮ್ಮ ಜಮೀನುಗಳಲ್ಲಿ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನವನ್ನು ನಾವು ಮಾಡಬೇಕು. ಅದು ಟ್ರೆಂಚ್ಗಳನ್ನ ಮಾಡಿ 60-80 ಅಡಿ ಉದ್ದದ ಕಾಲುವೆಗಳನ್ನ ಮಾಡಿ ಲಾಕಿಂಗ್ ಸಿಸ್ಟಮ್ ಕೊಟ್ಟು ಆ ನಂತರ ಬಂದಂತ ನೀರು ಒಂದು ಟ್ರೆಂಚ್ ಇಂದ ಇನ್ನೊಂದು ಟ್ರೆಂಚ್ಗೆ ಈ ಲಾಕ್ ಅನ್ನು ಹತ್ತಿ ಇಳಿದು ಹೋಗುವಾಗ ಮಣ್ಣಿನ ಸವಕಳಿ ಕಡಿಮೆ ಆಗ್ತದೆ, ತಡೀತದೆ. ಇದನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈಗ ಪ್ರಾತ್ಯಕ್ಷಿಕ ರೂಪದಲ್ಲಿ ಮಾಡಿ ತೋರಿಸಲಾಗಿದೆ. ಇದರಿಂದ ಆಗುವ ಅನುಕೂಲಗಳನ್ನ ನಾವು ಈಗ ಕಾಣಲಿಕ್ಕೆ ಶುರು ಮಾಡಿದ್ದೇವೆ. ಇದರಿಂದ ಮಣ್ಣಿನ ಸಾವಯವ ಇಂಗಾಲದ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ, ಸಾಂದ್ರತೆ, ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೇನೆ ನೀರಿನ ಸದ್ಬಳಕೆ ಆಗ್ತದೆ, ನೀರು ಹೆಚ್ಚು ಸಂಗ್ರಹವಾಗಿ ನೀರು ಪೋಲಾಗದಂತೆ ನೀರು ನಮ್ಮ ಜಮೀನುಗಳಲ್ಲೇ ಇರುವುದರಿಂದ ಜಲಸಲೆ ಅಂತ ಏನು ಹೇಳ್ತೀವಿ ಅದು ಹೆಚ್ಚಾಗ್ತಾ ಹೋಗ್ತದೆ. ನಾವು ಬೋರ್ವೆಲ್ ಆಧಾರಿತವಾದಂತಹ ಕೃಷಿ ನೀರಾವರಿ ಏನಾದರೂ ವ್ಯವಸ್ಥೆ ನಮ್ಮಲ್ಲಿದ್ದಾಗ ಅಂತಹ ಬೋರ್ವೆಲ್ಗಳ ಸಾಮರ್ಥ್ಯವೂ ಕೂಡ ಕುಂದದಂತೆ ನೋಡಿಕೊಳ್ಳಿಕ್ಕೆ ನೀರಿನ ಸಂರಕ್ಷಣೆ ನಮಗೆ ಸಾಧ್ಯ ಮಾಡುತ್ತದೆ. ಇದೊಂದು ಬಹಳ ಒಂದು ಸರಳ ಪರಿಣಾಮಕಾರಿ ಮಾರ್ಗ ಅಂತೇಳಿ ನಾವು ಕಂಡುಕೊಂಡಿದ್ದೇವೆ. ಈ ರೀತಿ ಮಾಡೋದ್ರಿಂದ ನಮ್ಮ ನೀರು ಮತ್ತೆ ಮಣ್ಣಿನ ಸಂರಕ್ಷಣೆಯ ಒಂದು ಆರಂಭಕ್ಕೆ ನಾವು ಕೈ ಹಾಕ್ತಂಗಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವನ್ನು ಭೇಟಿ ಮಾಡಲು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನಮ್ಮ ಸಂಪರ್ಕ ಸಂಖ್ಯೆ 9449586876. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇದೀಗ ಮತದಾರರ ಜಾಗೃತಿ ಕುರಿತ ಒಂದು ಗೀತೆಯನ್ನು ಕೇಳಿ ಬರೋಣ. ಮತ ಹಾಕ ಬನ್ನಿ, ಮತ ಹಾಕ ಬನ್ನಿ, ಮತ ಹಾಕ ಬನ್ನಿ. ಮೇ 10ರಂದು ಮತಗಟ್ಟೆಗೆ ಎಲ್ಲರ ಕರೆತನ್ನಿ. ಮತ ಹಾಕ ಬನ್ನಿ, ಮತ ಹಾಕ ಬನ್ನಿ, ಮತ ಹಾಕ ಬನ್ನಿ. ಮೇ 10ರಂದು ಮತಗಟ್ಟೆಗೆ ಎಲ್ಲರ ಕರೆತನ್ನಿ. ಬನ್ನಿ. ಮತದಾರರ ಜಾಗೃತಿ ಕುರಿತ ಗೀತೆಯೊಂದನ್ನು ಕೇಳ್ಕೊಂಡು ಬಂದ್ವಿ. ಇದೀಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಅರಣ್ಯ ಕೃಷಿಯ ಮಹತ್ವ ಕುರಿತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ಸಾರ್ವಜನಿಕ ವಲಯ ಅರಣ್ಯಾಧಿಕಾರಿ ಟಿಆರ್ ಅಮೃತ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳಿದರೆ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಅರಣ್ಯ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಒಂದು ಅರಣ್ಯ ಕೃಷಿಯಿಂದ ನಮ್ಮ ರೈತರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಅಂದ್ರೆ, ಯಾವ ಒಂದು ಭೂಮಿಯಲ್ಲಿ ಅರಣ್ಯ ಕೃಷಿಯನ್ನ ಮಾಡಿ ಈ ಒಂದು ಆದಾಯವನ್ನ ನಮ್ಮ ರೈತರು ಪಡ್ಕೊಳ್ಬಹುದು, ಅರಣ್ಯ ಕೃಷಿ ಅಂದ್ರೆ ಏನು, ಯಾವ ರೀತಿಯಾದಂತಹ ಒಂದು ಅರಣ್ಯಗಳನ್ನ ಇವತ್ತು ಬೆಳೆದ್ರೆ ನಮ್ಮ ಕೃಷಿಕರಿಗೆ ಉತ್ತಮವಾಗುತ್ತೆ, ಇವತ್ತು ಈಗ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾರೆ, ಅಂತ ಒಂದು ತೋಟಗಾರಿಕೆ ಬೆಳೆಗಳಲ್ಲಿ ಬೌಂಡ್ರಿಗೆ ಅಂದ್ರೆ ಸುತ್ತಲೂ ಬದಿನ ಸುತ್ತಲೂ ಇವತ್ತು ಯಾವ ರೀತಿಯಾದಂತಹ ಒಂದು ಅರಣ್ಯ ಕೃಷಿಯನ್ನ ಮಾಡಬಹುದು, ಜೊತೆಗೆ ಖುಷ್ಕಿ ಪ್ರದೇಶದಲ್ಲಿ ಇವತ್ತು ಅರಣ್ಯವನ್ನ ಯಾವ ರೀತಿ ಮಾಡಬಹುದು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ಸಾಮಾಜಿಕ ವಲಯ ಅರಣ್ಯ ಅಧಿಕಾರಿಗಳಾದ ಟಿಆರ್ ಅಮೃತ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಂದ ಈ ಒಂದು ಅರಣ್ಯ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ, ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಈಗ ಮೇಡಮ್, ಮೊದಲನೇದಾಗಿ ನಿಮಗೆ ಕೇಳುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅರಣ್ಯ ಕೃಷಿ ಅಂದ್ರೆ ಏನು? ಅರಣ್ಯ ಕೃಷಿ ಅಂದ್ರೆ ರೈತರು ತಮ್ಮ ಜಮೀನಲ್ಲೇ ಅರಣ್ಯ ಗಿಡಗಳನ್ನ ನೆಟ್ಕೋಬಹುದು. ನಾವು ಅರಣ್ಯ ಕೃಷಿಯಲ್ಲಿ ನಮ್ಮ ಸಾಮಾಜಿಕ ಅರಣ್ಯ ವಲಯದಿಂದ 1 ಎಕರೆಗೆ 160 ಗಿಡದಂತೆ ಒಬ್ಬ ರೈತನಿಗೆ ಕೊಡ್ತೀವಿ ಗಿಡಗಳನ್ನ. ಅದಕ್ಕೆ ಪ್ರೋತ್ಸಾಹ ಧನ ಕೂಡ ಇರುತ್ತೆ. ನಮ್ದ್ರಲ್ಲಿ KAPY ಮತ್ತೆ SMAF ಅಂತ 2 ಸ್ಕೀಮ್ ಇದೆ. ಅದಲ್ಲದೆ ನಮ್ಮ ನರೇಗಾದಲ್ಲೂ ಸಹ ನಾವು ಪ್ರೋತ್ಸಾಹ ಧನವನ್ನ ನೀಡ್ತೀವಿ. KAPY ನಮಗೆ 150 ರೂಪಾಯಿ ಹಂಗೆ 3 ವರ್ಷದಲ್ಲಿ ಪ್ರೋತ್ಸಾಹ ಧನ ಸಿಗುತ್ತೆ. ಹಾಗೆ SMAF ಅಲ್ಲಿ 4 ವರ್ಷದಲ್ಲಿ 35 ರೂಪಾಯಿ ಹಂಗೆ ಪ್ರೋತ್ಸಾಹ ಧನ ಸಿಗುತ್ತೆ. ನಿಮಗೆ ಪ್ರೋತ್ಸಾಹ ಧನ ಅನ್ನೋದಕ್ಕಿಂತ ನಾವು ಮರಗಳನ್ನ ಯಾವ ಕಾರಣಕ್ಕೋಸ್ಕರ ಬೆಳೆಸಬೇಕು ಅಂದ್ರೆ, ಈಗ ನಿಮ್ಗೆಲ್ಲ ಗೊತ್ತಿರಬಹುದು, ಕೋವಿಡ್ ಇಂದ ನಮ್ಗೆ ಈಗ ಉಸಿರಾಡಕ್ಕೆ ಆಕ್ಸಿಜನ್ ನ ಕೊಂಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಆ ಪರಿಸ್ಥಿತಿ ಯಾಕೆ ಬಂದಿದೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾದಂತ ವಿಷಯ. ಇತ್ತೀಚಿನ ದಿನಗಳಲ್ಲಿ ಈ ಒತ್ತುವರಿ ಈ ತರ ಆಗ್ತಾ ಆಗ್ತಾ ಮರಗಳ ಸಂಖ್ಯೆ ಕಡಿಮೆ ಆಗಿದೆ. ಏನು ಮನುಷ್ಯರಿಗೆ ಆಕ್ಸಿಜನ್ ನೀಡೋದು ಮರಗಳಿಂದಾನೆ. ಮರಗಳು ನಮ್ಮ ಪರಿಸರದಲ್ಲಿರುವಂತ ಕಾರ್ಬನ್ ಡೈಆಕ್ಸೈಡ್ ನ ತಾನು ಹೀರ್ಕೊಂಡು ನಮಗೆ ಆಕ್ಸಿಜನ್ ನ ರಿಲೀಸ್ ಮಾಡುತ್ತೆ. ಅದರಿಂದಾನೇ ನಾವು ಆಕ್ಸಿಜನ್ ನ ಪಡೆಯೋದು. ಈಗ ನೋಡಿ ಎಷ್ಟು ಎನ್ಕ್ರೋಚ್ಮೆಂಟ್ ಆಗಿರೋದ್ರಿಂದ ಎಲ್ಲ ಮರಗಳು ಹೋಗ್ಬಿಟ್ಟು ಯಾವ ಪರಿಸ್ಥಿತಿಗೆ ಬಂದಿದೆ ಅಂದ್ರೆ, ಆಕ್ಸಿಜನ್ ನ ಹಾಸ್ಪಿಟಲ್ ಅಲ್ಲಿ ಕೊಂಡ್ಕೊಂಡ್ಬಿಟ್ಟು ನಾವು ಆಕ್ಸಿಜನ್ ತಗೊಳ್ಳೋ ಪರಿಸ್ಥಿತಿ ಬಂದಿದೆ. ಆ ತರ ಆಗ್ಬಾರ್ದು. ಅಟ್ಲೀಸ್ಟ್ ಇಷ್ಟು ದಿನ ಅಂತೂ ಎಷ್ಟೋ ನಾಶ ಆಗ್ಬಿಟ್ಟಿದೆ, ಬಟ್ ಇನ್ ಮುಂದಾದ್ರೂ ಇರೋದನ್ನಾದ್ರೂ ನಾವು ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಎಲ್ಲ ಜನಗಳು ತಿಳ್ಕೊಂಡು ಅವ್ರ ಕರ್ತವ್ಯ ಕೂಡ ಆಗಿರುತ್ತೆ ಅದು ಮರಗಳನ್ನ ಉಳಿಸೋದು. ಅರಣ್ಯ ಇಲಾಖೆಯವರು ಮಾತ್ರ ಇದನ್ನ ಮಾಡಕ್ಕಾಗಲ್ಲ, ಅವ್ರದ್ದು ಸಹ ನಮಗೆ ಒಂದು ಸಹಕಾರ ಕೊಟ್ರೆ ನಾವು ಮರಗಳನ್ನ ಹೆಚ್ಚು ಹೆಚ್ಚು ಬೆಳೆಸೋ ನಿಟ್ಟಿನಲ್ಲಿ ಕೆಲಸ ಮಾಡಬಹುದು. ನನ್ನ ವಿನಂತಿ ಏನಂದ್ರೆ, ಎಲ್ಲರೂ ತಮ್ಮ ಕೃಷಿ ಭೂಮಿಯಲ್ಲಿ ಅರಣ್ಯ ಪೀಸಿಸ್ಗಳನ್ನ ತಮ್ಮ ಬದು ಅಥವಾ ಈ SMF ಅನ್ನೋ ಸ್ಕೀಮ್ ಅಲ್ಲಿ ಹೈ ಡೆನ್ಸಿಟಿ ಲೋ ಡೆನ್ಸಿಟಿ ಅಂತೇಳಿ ಬೌಂಡ್ರಿ ಪ್ಲಾಂಟೇಶನ್ ಅಂತೇಳಿ ಮೂರ್ ತರ ವಿಂಗಡಣೆ ಇದೆ. ಹೈ ಡೆನ್ಸಿಟಿಲಿ ನಾವು 1500 ತನನು ಗಿಡ ಕೊಡ್ತೀವಿ. ದಯವಿಟ್ಟು ಬನ್ನಿ, ನಿಮ್ಮ ಜಮೀನಲ್ಲಿ ಯಾವ್ದು ಪಾಳು ಬಿದ್ದಿರೋ ಜಮೀನಲ್ಲಿ ಬೇಡ. ನೀವು ಅಟ್ಲೀಸ್ಟ್ ನೀವು ಕೃಷಿಗಿಂತ ನಿಮಗೆ ಆದಾಯ ಬರಲೇಬೇಕು. ಯಾಕೆಂದ್ರೆ ಯಾರು ಲಾಂಗ್ ಟರ್ಮ್ ಆದಾಯಕ್ಕೋಸ್ಕರ ಯಾರು ಕಾಯಲ್ಲ, ಕೃಷಿಯಿಂದ ಆದಾಯ ಬರಲೇಬೇಕು. ನಿಮಗೆ ಪೂರ್ತಿ ಜಮೀನಲ್ಲಿ ಹಾಕಕ್ ಆಗ್ಲಿಲ್ಲ ಅಂದ್ರೂ ಸಹ ಬೌಂಡ್ರಿಲಿ ಹಾಕ್ಬಹುದು. ಲೋ ಡೆನ್ಸಿಟಿ ಪ್ಲಾಂಟೇಶನ್ ಈ ತರ ಮಾಡಬಹುದು. ಎಕರೆಗೆ 500 ಗಿಡ 400 ಗಿಡ ಈ ತರ ಎಲ್ಲ ಹಾಕಬಹುದು. ಅದಕ್ಕೆ ಪ್ರೋತ್ಸಾಹಧನ ನಮ್ಮ ಕಡೆಯಿಂದ ನಿಮಗಿರುತ್ತೆ, ಗಿಡ ಕೂಡ ಇರುತ್ತೆ. ದಯವಿಟ್ಟು ಎಲ್ಲರೂ ಬನ್ನಿ, ಆದಷ್ಟು ಮರಗಳನ್ನ ಹೆಚ್ಚಿಸಿ. ಅದಲ್ಲದೆ ನಿಮ್ ಜಮೀನಿಗೆ ನೀರಿನ ಸಂರಕ್ಷಣೆ ಕೂಡ ಆಗುತ್ತೆ. ಒಂದು ಆಲದ ಮರ ನನಗೆ ಗೊತ್ತಿರಂಗೆ 3,000 ಲೀಟರ್ ಅಷ್ಟು ನೀರನ್ನ ಸಂರಕ್ಷಣೆ ಮಾಡಿ ಇಟ್ಕೊಳ್ಳುತ್ತೆ. ನಿಮ್ ಹೊಲಕ್ಕೆ ಇನ್ನೂ ಬೇರೆ ಯಾವುದೋ ಒಂದು ಜಾತಿಯ ನೀವು ಕೃಷಿಕ ಭೂಮಿಯನ್ನ ಮಾಡಿದ್ರು ಕೂಡ ಆ ನೀರು ನಿಮ್ಮ ಕೃಷಿ ಬೆಳೆಯಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದಲ್ಲದೆ ನಿಮಗೆ ಯಾವುದೇ ಅರಣ್ಯ ಸ್ಪೀಸೀಸ್ ಬೆಳೆಸಿದ್ರು ಕೂಡ ಅದು ಮಣ್ಣಿನ ಸವಲತ್ತತೆಯನ್ನ ಹೆಚ್ಚಿಗೆ ಮಾಡುತ್ತೆ. ನೈಟ್ರೋಜನ್, ಪೊಟ್ಯಾಶಿಯಂ ಈ ತರ NPK ಕಂಟೆಂಟ್ನ ಮಣ್ಣಲ್ಲಿ ಜಾಸ್ತಿ ಮಾಡುತ್ತೆ. ಅದಕ್ಕೋಸ್ಕರ ಎಲ್ಲರೂ ಮರಗಳನ್ನ ಬೆಳೆಸಿ, ಮರಗಳಿಂದನೇ ಮುಂದೆ ಎಲ್ಲ ಜನತೆಯ ಜೀವನ ಚೆನ್ನಾಗಿರೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅರಣ್ಯ ಕೃಷಿ ಅಂತಂದ್ರೆ ಯಾವ ಯಾವ ಪ್ರದೇಶಗಳಲ್ಲಿ ನಮ್ಮ ಕೃಷಿಕರು ಅರಣ್ಯ ಕೃಷಿ ಮಾಡಬಹುದು ಅಂತ ಹೇಳ್ತೀರ? ಅರಣ್ಯ ಕೃಷಿ ತಮ್ಮ ಜಮೀನಲ್ಲೇ ಮಾಡಬಹುದು ಸರ್, ಯೋಗ್ಯವಲ್ಲದ ಭೂಮಿಲೂ ಮಾಡಬಹುದು. ಅಲ್ಲದೆ ಬೆಳೆಗಳು ಇದ್ದಂತ ಭೂಮಿಯಲ್ಲೂ ಸಹ ಸುತ್ತಲೂ ಹಾಕ್ಬೋದಲ್ಲ, ಆ ತರನು ಹಾಕ್ಬಹುದು. ನಿಮಗೆ ಪೂರ್ತಿ ಜಮೀನ್ ಬೇಡ ಅಂದ್ರೆ ಅಟ್ಲೀಸ್ಟ್ ಬೌಂಡ್ರಿ ಹಾಕ್ಬೇಕು. ಅಡಕೆ ತೋಟದಲ್ಲೂ ಬೌಂಡ್ರಿ ಹಾಕ್ಬಹುದು. ಎನ್ವೈರನ್ಮೆಂಟ್ ಯೂಸ್ ಆಗಂತ ಸವಲತ್ತೆ ಅಂತ ಅಲ್ಲ, ಇದರಿಂದ ಆದಾಯ ಕೂಡ ಬರುತ್ತೆ. ಲೈಕ್ ನೀವೀಗ ಟೀಕ್ ಪ್ಲಾಂಟೇಶನ್ ಮಾಡ್ಕೊಂಡ್ರೆ ಒಂದು ಗಿಡದಿಂದ ನಾನು ಮ್ಯಾಕ್ಸಿಮಮ್ ಹೇಳಲ್ಲ, ಮಿನಿಮಮ್ ಕಡಿಮೆ ಅಂದ್ರೂ 45,000 ಅಷ್ಟು ಆದಾಯ ಸಿಗುತ್ತೆ. ಹಾಗೆ ಮಹಾಗನಿ ಮತ್ತೆ ಹೆಬ್ಬೇವಿಂದ ನಿಮಗೆ 8,000-12,000 ಇಷ್ಟು ಆದಾಯ ಸಿಗುತ್ತೆ. ಅದೇ ಗೊತ್ತಿರಬಹುದು ನಿಮಗೆ, ಸ್ಯಾಂಡಲ್ ನಮ್ದು ಗಂಧದ ನಾಡು, ಸ್ಯಾಂಡಲ್ಲಿಂದ ಒಂದು ಮರದಿಂದ ಇಲ್ಲ ಅಂದ್ರೂ 1,00,000 ಆದಾಯ ಸಿಗುತ್ತೆ. ಅದೇ ನಮ್ದು ಫಾರೆಸ್ಟ್ ಸ್ಪೀಸೀಸ್ ಏನಂದ್ರೆ ಲಾಂಗ್ ಟರ್ಮ್ ರೊಟೇಷನ್ ಪೀರಿಯಡ್ ಇರುತ್ತೆ, ಸ್ವಲ್ಪ ಕಾಯ್ಬೇಕು. ಈ ಹೆಬ್ಬೇವು ಮತ್ತೆ ಮಹಾಗನಿ ಹಾಕೊಂಡ್ರೆ ನಿಮಗೆ 8-12 ವರ್ಷದಲ್ಲಿ ಆದಾಯ ಸಿಗುತ್ತೆ. ಟೀಕು ಸ್ಯಾಂಡಲ್ ಅಂತದ್ದೆಲ್ಲ ನಮಗೆ 30 ವರ್ಷ ಕಾಯ್ಲೇಬೇಕಾಗುತ್ತೆ. ಇದು ಮರಗಳು ಬೆಳೆಸೋದ ಒಂಥರ ಹೆಂಗೆ ಅಂದ್ರೆ ಇನ್ಸೂರೆನ್ಸ್ ತರ. ನಿಮಗೆ ಅಲ್ದಿದ್ರು ನಿಮ್ ಮಕ್ಳಿಗೆ ಅವ್ರ ಎಜುಕೇಶನ್ಗೋ ಅವ್ರ ಮದ್ವೆಗೋ ಯಾವ್ದಕ್ಕಾದ್ರೂ ಹೆಲ್ಪ್ ಆಗೇ ಆಗುತ್ತೆ. ಯಾಕೆಂದ್ರೆ ಒಂದು ಗಿಡದಿಂದ ಟೀಕ್ ಮರದಿಂದ 45,000 ಸಿಗೋದು ಅಂದ್ರೆ ನಿಮ್ಮ ಜಮೀನಲ್ಲಿ 160 ಗಿಡ ಇದ್ರೆ ಎಷ್ಟು ದುಡ್ಡು ಬರ್ಬೋದು, ಆದಾಯ ಬರುತ್ತೆ ಈ ಕೃಷಿ ಅರಣ್ಯದಿಂದ. ಎಲ್ಲಾ ತರ ಲಾಭ ಇದೆ, ದಯವಿಟ್ಟು ಇದನ್ನ ಉಪಯೋಗ ಪಡಿಸ್ಕೊಳ್ರಿ ಅಂತ ನನ್ನ ವಿನಂತಿ. ಈಗ ಅರಣ್ಯ ಕೃಷಿ ಮಾಡ್ಬೇಕಂದ್ರೆ ನಮ್ಮ ರೈತರು ಹೊಸ್ತಾಗಿ ಯಾರೋ ಒಬ್ರು 1-2 ಎಕರೆ ನಾವು ಏನೋ ಒಂದು ಅರಣ್ಯ ಕೃಷಿ ಮಾಡ್ಬೇಕಪ್ಪ ಅನ್ಕೊಂಡಾಗ, ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಬಂದು ವಿಚಾರಣೆ ಮಾಡಿದಾಗ ನಮ್ಮ ಕೃಷಿಕರು, ನಿಮ್ಮ ಇಲಾಖೆಯಿಂದ ಕೃಷಿಕರಿಗಾಗಿ ಅಂದ್ರೆ ಅರಣ್ಯ ಕೃಷಿ ಮಾಡುವಂತ ರೈತರಿಗೆ ಏನೇನು ಸೌಲಭ್ಯ ಇದೆ? ನಾವು ನಿಮಗೆ ನರೇಗಾದಿಂದ ಗಿಡ ಬೆಳೆಸ್ಕೊಂಡಿದ್ರೆ ಫ್ರೀಯಾಗಿ ಗಿಡ ಕೊಡ್ತೀವಿ. ಅದಲ್ಲದೆ ನರೇಗಾದಲ್ಲಿ NMR ಪ್ರಕಾರ ಲೇಬರ್ ಪೇಮೆಂಟ್ ಇರುತ್ತೆ, ಮಟೀರಿಯಲ್ ಪೇಮೆಂಟ್ ಇರುತ್ತೆ. ಒಂದು ಗಿಡಕ್ಕೆ 79-82 ರೂಪಾಯಿನೂ ಸಿಗುತ್ತೆ. ಅದು